ಅರಿವು ಮೂಡಿಸುವ ಜೊತೆಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕೆಂದು ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ನಿಯಂತ್ರಿಸಲು ಮತ್ತು ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಭೆಯಲ್ಲಿ ಮಂಡಿಸಲಾದ ಐರಾಡ್ ವರದಿಯು ಜಿಲ್ಲೆಯ ರಸ್ತೆ ಸುರಕ್ಷತೆ ಕುರಿತು ಕಳವಳ ವ್ಯಕ್ತಪಡಿಸಿದೆ. 2023-25 ಅವಧಿಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 4173 ಅಪಘಾತಗಳು ಸಂಭವಿಸಿದ್ದು ಇದರಲ್ಲಿ 1272 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ನಡೆಯುತ್ತಿರುವ ವಿವಿಧ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಭೇಟಿ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಂಗಳೂರು ಮೆಟ್ರೋ ಯೋಜನೆ ಕುರಿತಂತೆ ಚರ್ಚೆ. ಬೆಂಗಳೂರು ಕರಾವಳಿ ಜಿಲ್ಲೆಗಳ ನಡುವೆ ವಂದೇ ಭಾರತ್ ರೈಲು ಆರಂಭಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮನವಿ. ಬೆಂಗಳೂರಿನ ಎಚ್ಎಎಲ್ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಪುತ್ಥಳಿ ಅನಾವರಣ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದ ಮಾಜಿ ಸಚಿವ ಕೆಎನ್ ರಾಜಣ್ಣ, ಸಚಿವ ಸ್ಥಾನ ಕಳೆದುಕೊಂಡ ಬಗ್ಗೆ ಉಲ್ಲೇಖ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ 102.2 ಎಫ್ಎಂ. ಇನ್ನು ಮುಂದೆ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ರಾಷ್ಟೀಯ ರೈತ ದಿವಸದ ಸಂದರ್ಭದಲ್ಲಿ ರೈತರ ಮಹತ್ವ ಕುರಿತು ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೆಯದಾಗಿ ನಮ್ಮೆಲ್ಲ ಸಮಸ್ತ ರೈತ ಬಾಂಧವರಿಗೆ ರಾಷ್ಟೀಯ ರೈತ ದಿವಸದ ಶುಭಾಶಯಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟೀಯ ರೈತ ದಿವಸದ ಸಂದರ್ಭದಲ್ಲಿ ರೈತರ ಮಹತ್ವ ಕುರಿತಂತೆ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ರಾಷ್ಟೀಯ ರೈತ ದಿನಾಚರಣೆಯನ್ನ ದೇಶದಾದ್ಯಂತ ಆಚರಣೆಯನ್ನ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೈತ ದಿನಾಚರಣೆ ಅಂತ ಅಂದ್ರೆ ಏನು, ಯಾಕೆ ಇದನ್ನ 23 ಆಚರಣೆಯನ್ನ ಮಾಡಲಾಗುತ್ತೆ, ಈ ಒಂದು ರೈತ ದಿನಾಚರಣೆಗೆ ಕೊಡುಗೆಯನ್ನ ನೀಡಿದಂಥವ್ರು ಯಾರು, ಅವರ ಕೊಡುಗೆಗಳು ಏನು ಅನ್ನುವಂಥದ್ದನ್ನ ಇವತ್ತು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದೊಂದು ದಿವಸ ಇರುತ್ತೆ, ಹಾಗೆ ರೈತರಿಗೂ ಕೂಡ ಒಂದು ದಿವಸವನ್ನು ನಿಗದಿಯನ್ನು ಮಾಡಲಾಗಿದೆ. ರೈತರ ಕೊಡುಗೆ ನಮ್ಮ ದೇಶಕ್ಕೆ ಬಹಳ ಅಪಾರವಾದಂತಹ ಕೊಡುಗೆ, ಅದು ಸ್ವಾತಂತ್ರ್ಯ ಬಂದಾಗಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ರೈತರ ಕೊಡುಗೆಯನ್ನು ನಾವು ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರ್ಲಕ್ಷ್ಯವನ್ನು ಮಾಡಿದರೆ ನಮ್ಮ ದೇಶ ಪ್ರಗತಿಯನ್ನು ಹೊಂದಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ರೈತರ ಮಹತ್ವ ಏನು, ರೈತರ ಒಂದು ಒಳಿತಿಗಾಗಿ ಯಾರೆಲ್ಲ ದುಡಿದ್ರು, ಅವರ ಕೊಡುಗೆಗಳು ಏನಿತ್ತು ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಅರಿತುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮೆಲ್ಲ ಕೃಷಿಕರ ಪರವಾಗಿ ರಾಷ್ಟೀಯ ರೈತ ದಿನಾಚರಣೆಯ ಶುಭಾಶಯವನ್ನು ನಾನು ನಿಮಗೆ ಕೋರ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಮಗೂ ಕೂಡ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಈ ನಾಡಿನ ಎಲ್ಲ ರೈತರಿಗೂ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ಕೋರೋದಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಾವು ಅನೇಕ ವರ್ಷಗಳಿಂದಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಏನು ಸರ್ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಹೇಳಿ? ಈಗ ತಾವು ಮೊದಲೇ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಒಂದೊಂದು ದಿವಸ ಇದೆ. ಡಾಕ್ಟರ್ಸ್ ಡೇ, ಇಂಜಿನಿಯರ್ಸ್ ಡೇ, ಲಾಯರ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಈ ಥರದ್ದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ದಿನಗಳ ಇರೋ ರೀತಿನಲ್ಲಿ ರೈತರಿಗೂ ಕೂಡ ರೈತರ ದಿನಾಚರಣೆ, ರೈತರ ದಿನ ಅಂತೇಳಿ ಕರೆದ್ರೆ ತಪ್ಪಾಗಲಾರ್ದು. ಹಂಗೆ ಲೆಕ್ಕ ಹಾಕಿದರೆ ವರ್ಷಪೂರ್ತಿಯೂ ರೈತರ ದಿನವೇ. ಹೌದು. ಆದರೆ ಅವರ ಸ್ಮರಣೆಗೋಸ್ಕರ, ಅವರ ಕೊಡುಗೆಗಳನ್ನು ನಾವು ಸ್ಮರಿಸೋದಕ್ಕೋಸ್ಕರ, ಅವರಿಗೆ ಒಂದು ಗೌರವವನ್ನು ಸೂಚಿಸೋದಕ್ಕೆ ಒಂದು ದಿನವನ್ನು ನಾವು ನಿಗದಿಪಡಿಸಿದ್ದೀವಿ ಅಷ್ಟೇ. ಅದು ಡಿಸೆಂಬರ್ 23. ಯಾಕೆ ಡಿಸೆಂಬರ್ 23ನ್ನೇ ಆಯ್ಕೆ ಮಾಡಿಕೊಂಡೆ? ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂತೇಳಿ ಹೇಳಿದರೆ, ನಮ್ಮ ಇಡೀ ಭಾರತದ ಕೃಷಿಗೆ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಚೌಧರಿ ಚರಣ್ ಸಿಂಗ್ ರವರ ಕೊಡುಗೆ ಬಹಳ ಅಪಾರವಾಗಿದೆ. ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನ ಡಿಸೆಂಬರ್ 23 1902, ಉತ್ತರ ಪ್ರದೇಶದ ಮೀರತ್ನ ನೂರ್ಪುರ್ನಲ್ಲಿ ಅವರು ಜನಿಸ್ತಾರೆ. ಅವರ ಜ್ಞಾಪಕಾರ್ಥವಾಗಿ ನಾವು ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಡಿಸೆಂಬರ್ 23ನೇ ತಾರೀಕು ಮಾಡ್ತಾ ಇದ್ದೇವೆ. ಈ ಚೌಧರಿ ಚರಣ್ ಸಿಂಗ್ ಅವರ ಹೆಸರನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ, ಯಾಕೆ ಅಂತ ಹೇಳಿದ್ರೆ ಅವರು ಪ್ರಧಾನಮಂತ್ರಿಗಳಾಗಿದ್ರು ಅನ್ನುವಂತಹ ಕಾರಣಕ್ಕಾಗಿ. ಬಹಳ ಅತ್ಯಲ್ಪ ಅವಧಿಗೆ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು. ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ. ಪ್ರಧಾನಮಂತ್ರಿ ಆಗಿದ್ದು ಜುಲೈ 1979 ಮತ್ತು ಜನವರಿ 1980 ಇವರು ತಮ್ಮ ಪ್ರಧಾನಮಂತ್ರಿ ಹುದ್ದೆಯನ್ನು ನಿಭಾಯಿಸ್ತಾರೆ. ಅಲ್ಲಿವರೆಗೆ ಆ 6 ಇವರು ತಂದಂತ ಸುಧಾರಣೆಗಳು ಸಾಕಷ್ಟಿದ್ದಾವೆ. ನಾವು ಜಮೀನ್ದಾರಿ ಪದ್ಧತಿ ಅಂತೇಳಿ ಇವತ್ತಿಗೂ ಮಾತಾಡ್ತೀವಿ. ಈ ಜಮೀನ್ದಾರಿ ರದ್ದತಿಯನ್ನ ತಂದಂತವರು ಶ್ರೀ ಚೌಧರಿ ಚರಣ್ ಸಿಂಗ್ ರವರು. ಇವರು ಉತ್ತರ ಪ್ರದೇಶದಲ್ಲಿ ಈ ಪದ್ಧತಿಯನ್ನು ತರ್ತಾರೆ. ಆಕ್ಚುಲಿ ಅಂದರೆ ಯಾವುದೇ ಒಬ್ಬ ಜಮೀನ್ದಾರನಿಗೆ 12.5 ಜಾಸ್ತಿ ಇತ್ತು ಅಂತೇಳಿ ಹೇಳಿದರೆ ಅದನ್ನು ರಾಜ್ಯ ಸರ್ಕಾರ ಮಟ್ಕೋಲು ಹಾಕ್ಕೊಳ್ಳುತ್ತೆ, ಮತ್ತು ಯಾರು ಗೇಣಿದಾರರಿರುತ್ತಾರೆ ಅವರಿಗೆ ಈ ಭೂಮಿಯನ್ನು ಮಾಡಿಕೊಡ್ತೀವಿ ಅಂತೇಳಿ. ಆ ಲೆಕ್ಕದ ಪ್ರಕಾರ ಅವತ್ತಿನ ದಿವಸಕ್ಕೆ ಸುಮಾರು 1.5 ಜನ ಹೊಸದಾಗಿ ಭೂ ಮಾಲೀಕರಾಗ್ತಾರೆ. ಈ ಒಂದು ಭೂ ಸುಧಾರಣೆಯನ್ನ ಜಾರಿಗೆ ತಂದ ಪರಿಣಾಮ 1.5 ಒಂದೂವರೆ ಕೋಟಿಯಷ್ಟು ಜನ ಹೊಸದಾಗಿ ರೈತರಾಗಿ, ಅಂದ್ರೆ ಅಧಿಕೃತವಾಗಿ ಅವರ ಹೆಸರಿನಲ್ಲಿ ಪಾಣಿ ಬರ್ತಕ್ಕಂಥದ್ದು ಆ ರೀತಿ ಒಂದು ವ್ಯವಸ್ಥೆ ಜಾರಿಗೆ ತರ್ತಾರೆ. ಹಂಗಾಗಿ ಇವರು ಈ ನಿಟ್ಟಿನಲ್ಲಿ ಮಾಡಿದಂತ ಏನು ಒಂದು ಕ್ರಾಂತಿ ಇದೆಯಲ್ಲ ಅದನ್ನ ನಾವು ಸ್ಮರಿಸಲೇಬೇಕಾಗ್ತದೆ. ಅವರ ಒಂದು ಈ ಕೊಡುಗೆಯ ಪರಿಣಾಮ ಸಾಕಷ್ಟು ಜನ ರೈತರು ಒಂದು ಆತ್ಮಸ್ಥೈರ್ಯ ಬಂತು, ನಾವು ನಮ್ಮ ಜಮೀನು ನಮ್ಮ ಭೂಮಿಯನ್ನು ನಾವು ಉಳ್ತಾ ಇದ್ದೀವಿ ಅಂತಕ್ಕಂಥ ಒಂದು ಭಾವನೆಯನ್ನು ತರೋದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಹೀಗೆ ಈ ರೈತ ಸಂಕುಲಕ್ಕೆ ಚೌಧರಿ ಚರಣ್ ಸಿಂಗ್ ಅವರು ಕೊಟ್ಟಂತಹ ಕೊಡುಗೆಗಳು ಒಂದಲ್ಲ ಎರಡಲ್ಲ. ನಾವು ಭೂ ಸುಧಾರಣೆ ಅಂತ ಹೇಳಿ ಹೇಳ್ತೇವೆ, ಅದ್ರ ಜೊತೆಗೆ ಸಾಕಷ್ಟು ಕೊಡುಗೆಯನ್ನ ರೈತರ ಒಂದು ಉಳಿವಿಗಾಗಿ ಅವರ ಬೆಳವಣಿಗೆಗಾಗಿ ನೀಡಿದಂತಹ ಮಹಾನ್ ನಾಯಕರು ಇವರು. ಹಾಗಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಇವರು ರೈತರ ಅಭಿವೃದ್ಧಿಗಾಗಿ ಯಾವ್ಯಾವ ಹೊಸ ತರದ ಕಾನೂನುಗಳನ್ನು ತಂದ್ರು, ಯಾವೆಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ರು, ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಓಕೆ ಓಕೆ. ಇವರು ಈ ಏನು ತಮ್ಮ ಇಡೀ ಜೀವನವನ್ನೇ ರೈತರ ಏಳಿಗೆಗಾಗಿ ಮುಡಿಪಿಟ್ರು ಮತ್ತು ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಚಿಂತನೆ ಮಾಡಿದ್ರು ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೊದಲನೇದು ಹೇಳಿದೆ, ಜಮೀನ್ದಾರಿ ನಿರ್ಮೂಲನೆ, ಜಮೀನ್ದಾರಿ ಪದ್ಧತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸೋದಕ್ಕೆ ಶ್ರಮಿಸಿದಂಥವ್ರು ಇವರು. ಗೇಣಿದಾರರಿಗೆ ಭೂಮಿಯ ಮಾಲೀಕತ್ವವನ್ನು ದೊರಕಿಸಿಕೊಟ್ಟಂಥವ್ರು. ಈ ಪ್ರಕಾರ ಸುಮಾರು 1.5 ರೈತರು ಭೂಮಿಯ ಒಡೆಯರಾದರು. ಎರಡನೇದು ಭೂ ಹಿಡುವಳಿ ಕಾಯ್ದೆ ಅಂತೇಳಿ, ಅಂದ್ರೆ ಉತ್ತರ ಪ್ರದೇಶದಲ್ಲಿ ಭೂ ಹಿಡುವಳಿಗಳ ಮೇಲೆ ಮಿತಿಯನ್ನ ಹೇರಿ ರಾಜ್ಯಾದ್ಯಂತ ಏಕರೂಪತೆ ತರಲು ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಮತ್ತು ಈ ತಂದಂತ ಕಾಯ್ದೆ ಏನಿದೆ ಮುಂದೆ ಇದು ದೇಶವ್ಯಾಪ್ತಿಯಲ್ಲಿ ಮಾಡ್ತಾರೆ. ಮತ್ತೆ ಮುಂದೆ ಪ್ರಧಾನಮಂತ್ರಿ ಆದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅವರು ಇವರ ಕಾರ್ಯಕ್ರಮ ಏನಿತ್ತು ಅಥವಾ ಇವರ ಕನಸು ಏನಿತ್ತು ಅದನ್ನ ಸಾಕಷ್ಟು ಸಾಕಾರಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಇದು ಎರಡನೇದು. ಮೂರನೇದು ಈ ರೈತರ ಆರ್ಥಿಕ ಉನ್ನತಿ ಬಗ್ಗೆ, ಅಂದ್ರೆ ಅವರಿಗೊಂದು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನ ಕೊಡೋದಕ್ಕೆ ಇವರು ಸಾಕಷ್ಟು ಯೋಜನೆಗಳನ್ನ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಉದಾಹರಣೆಗೆ ನಾವು ಇವತ್ತು MSP ಅಂತೇಳಿ ಮಾತಾಡ್ತಾ ಇದ್ದೀವಿ, ಅಂದ್ರೆ ಯಾವಾಗ ಮಾರುಕಟ್ಟೆ ಬೆಲೆ ಬಿದ್ದೋಗುತ್ತೆ ಅವಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋದಕ್ಕೆ ಸರ್ಕಾರವೇ ಮುಂದೆ ಬರಬೇಕು ಅಂತೇಳಿ ಅಂತ. ಇದು ಕೂಡ ಚೌಧರಿ ಚರಣ್ ಸಿಂಗ್ ರವರ ಒಂದು ಕಲ್ಪನೆ ಇದೆ. ಆಕ್ಚುಲಿ ಬರಗಾಲದ ಸಮಯದಲ್ಲಿ ರೈತರಿಗೆ ಅವರವರ ಬೆಳೆಗಳಿಗೆ ಮಾರುಕಟ್ಟೆ ದರಗಿಂತ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದರ ಅರ್ಥ ಏನು ಅಂದ್ರೆ ಈ MSPವಾಗಿ ನಷ್ಟ ಆಗಬಾರದು, ಅದರದ ಮುಂದುವರೆದ ರೂಪನೇ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿ ನಾವು ಏನ್ ಹೇಳ್ತಾ ಇದ್ದೀವಿ, ಕನಿಷ್ಠ ಬೆಂಬಲ ಬೆಲೆ. ಇದು ಅವರ ಕನಸು ಮತ್ತು ಅವರು ಹಾಕಿಕೊಟ್ಟಂತ ಅಡಿಪಾಯ. ಈಗ ರೈತ ಅವನು ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಬರೋದಿಲ್ಲ, ಆತನ ಶ್ರಮ ಇರುತ್ತೆ, ಆತನ ಬಂಡವಾಳ ಇರುತ್ತೆ, ಆತನ ಸಮಯವನ್ನ ವಿನಿಯೋಗ ಮಾಡಿರ್ತಾನೆ, ಆತನ ಸಂಪನ್ಮೂಲವನ್ನ ವಿನಿಯೋಗ ಮಾಡಿರ್ತಾನೆ, ಇಡೀ ಜೀವನವನ್ನೇ ತೆಗೆದಿರ್ತಾನೆ. ಕನಿಷ್ಠ ಬೆಂಬಲ ಬೆಲೆನಾದರೂ ಸಿಗಬೇಕು ಅನ್ನುವಂಥದ್ದು ಅವರ ಆಶಯ, ಅವರ ಪರಿಕಲ್ಪನೆ. ಅವರ ಪರಿಕಲ್ಪನೆಯ ಮುಂದುವರೆದ ಭಾಗನೇ MSP ಅಷ್ಟೇ. ಓಕೆ, ಇನ್ನು ಅದನ್ನು ಹೊರತುಪಡಿಸಿ ಸಹಿತ ನೀರಾವರಿಗೆ ಅವರು ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ ಮತ್ತು ಕೃಷಿ ತಂತ್ರಜ್ಞಾನವನ್ನು ಅವರು ಹೆಚ್ಚಿಸಬೇಕು, ರೈತರು ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಬೇಕು, ಹಳೆ ಪದ್ಧತಿಯನ್ನು ಬಿಡಬೇಕು. ಈಗ ಹೊಸ ಹೊಸ ಮೆಕನೈಸೇಷನ್ಗೆ ಮೊದಲು ಪ್ರಾಮುಖ್ಯತೆ ಅಂತ ಕೊಟ್ಟಂಥವರು ಶ್ರೀ ಚೌಧರಿ ಚರಣ್ ಸಿಂಗ್. ಇದರ ಜೊತೆಗೆ ಈ ಗ್ರಾಮೀಣ ಉದ್ಯೋಗಗಳನ್ನು ಕೂಡ ನಾವು ಸೃಷ್ಟಿ ಮಾಡಬೇಕು. ಆ ಮೂಲಕ ಈಗ ಏನು ಸೆಕೆಂಡರಿ ಅಗ್ರಿಕಲ್ಚರ್ ಅಂತೇಳಿ ನಾವು ಮಾತಾಡ್ತಾ ಇದ್ವಿ, ಇವತ್ತು ನಾವು ಸೆಕೆಂಡರಿ ಅಗ್ರಿಕಲ್ಚರ್ಗೆ ಒಂದು ನಿರ್ದೇಶನಾಲಯವನ್ನು ಮಾಡಿಕೊಂಡಿದ್ದೇವೆ. ಇದರ ಪರಿಕಲ್ಪನೆ ಅವತ್ತೇ ಅವರಿಗೆ ಇತ್ತು. ಎಪ್ಪತ್ತರ ದಶಕದಲ್ಲೇ ಅವರಿಗೆ ಆ ಒಂದು ಕನಸಿತ್ತು. ಕನಸಿತ್ತು. ಹಂಗಾಗಿ ಇವರಿಗೂ ಕೂಡ ಸಾಕಷ್ಟು ಸನ್ಮಾನವನ್ನ ಅಥವಾ ಅವರಿಗೆ ಒಂದು ಗೌರವವನ್ನ ಭಾರತ ಸರ್ಕಾರ ನೀಡಿದೆ. ಆಕ್ಚುಲಿ ಸರ್, ಬಹಳ ಮುಖ್ಯವಾಗಿ ಈ ಕೃಷಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೃತಿಗಳನ್ನ ಅವರು ರಚನೆಯನ್ನ ಮಾಡಿದ್ರು. ಹೌದು, ಅದ್ರ ಬಗ್ಗೆ ಮತ್ತೆ ಅವುಗಳ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಓಕೆ, ಜಮೀನ್ದಾರಿ ರದ್ದತಿ ಅನ್ನೋ ಪುಸ್ತಕವನ್ನ ಅವರು 1947 ಬರೀತಾರೆ. ಎರಡನೇ ಪುಸ್ತಕ ಯಾವುದು ಅಂದ್ರೆ ಸಹಕಾರಿ ಕೃಷಿ ಎಲ್ಲಿಗೆ ಬಂತು ಅಂತೇಳಿ 1956. ಉತ್ತರ ಪ್ರದೇಶದಲ್ಲಿ ಕೃಷಿ ಕ್ರಾಂತಿ 1957. ಜಂಟಿ ಕೃಷಿ ಎಕ್ಸ್ರೇ ಅಂತಕ್ಕಂಥದ್ದು 1959. ಭಾರತದ ಬಡತನ ಮತ್ತು ಅದರ ಪರಿಹಾರ 1964. ಭಾರತದ ಆರ್ಥಿಕ ನೀತಿ ಗಾಂಧಿಯವರ ನೀಲನಕ್ಷೆ 1978. ಭಾರತದ ಆರ್ಥಿಕ ದುಸ್ವಪ್ನ ಅದರ ಕಾರಣ ಮತ್ತು ಚಿಕಿತ್ಸೆ ಇದು 1981. ಉತ್ತರ ಪ್ರದೇಶ ಮತ್ತು ಕುಲಕ್ಗಳಲ್ಲಿ ಭೂ ಸುಧಾರಣೆಗಳು 1986. ರೈತರ ಮಾಲೀಕತ್ವ ಅಥವಾ ಕಾರ್ಮಿಕರಿಗೆ ಭೂಮಿ, ಈ ರೀತಿಯ ಬೇರೆ ಬೇರೆ ಪುಸ್ತಕಗಳನ್ನು ಅವರು ತಮ್ಮ ಚಿಂತನೆಗಳನ್ನು ಬಹುಶಃ ಹಂಚಿಕೊಂಡಿದ್ದಾರೆ. ತಮ್ಮ ಕನಸೇನಿತ್ತು ರೈತರ ಏಳಿಗೆಗಾಗಿ, ಏನು ಅವರು ಕನಸನ್ನು ಕಟ್ಕೊಂಡಿದ್ರು ಅವರು ಈ ಪುಸ್ತಕಗಳ ಮುಖಾಂತರ ಇಡೀ ದೇಶಕ್ಕೆ ಹಂಚಿಕೊಂಡಿದ್ದಾರೆ. ಇನ್ನು ಇವರು ಈ ತರದ ಕೊಡುಗೆಗಳನ್ನು ನೀಡಿದ ಪರಿಣಾಮ ಅವ್ರಿಗೆ ಭಾರತ ಸರ್ಕಾರ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅನೇಕ ಸನ್ಮಾನಗಳಾಗಿದ್ದಾವೆ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನೋಡುವಂತಹ ಕೆಲಸಗಳು ಕೂಡ ಆಗಿದ್ದಾವೆ. ದೇಶದಿಂದ ಅವರಿಗೆ ಸಿಕ್ಕಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ಅಂಶಗಳ ಬಗ್ಗೆ ತಿಳಿಸಿ. ಈಗ December 23 ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತಾ ಇದ್ದೇವೆ ಅದು ಅವರ ಜನ್ಮದಿನದ ಜ್ಞಾಪಕಾರ್ಥವಾಗಿ ಅನ್ನೋದೇ ಅವರಿಗೆ ಕೊಟ್ಟಂತಹ ಬಹುದೊಡ್ಡ ಗೌರವ. ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ ಕೊಡಮಾಡತಕ್ಕಂಥ ಅತ್ಯುನ್ನತ ನಾಗರಿಕರಿಗೆ ಕೊಡಮಾಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಿದೆ ಅಂತ ಹೇಳಿದ್ರೆ ಅದು ಭಾರತರತ್ನ ಪ್ರಶಸ್ತಿ. ಈ ಭಾರತರತ್ನ ಪ್ರಶಸ್ತಿಯನ್ನ 9 February 2024 ಅವರಿಗೆ ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ. ಮರಣೋತ್ತರ ಭಾರತರತ್ನ ಪ್ರಶಸ್ತಿಯನ್ನ 30 March 2024 ರಾಷ್ಟ್ರಪತಿ ಭವನದಲ್ಲಿ ಇವತ್ತಿನ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಅವರಿಗೆ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಇದು ಅವರಿಗೆ ಬಂದಂತ ಅತಿ ದೊಡ್ಡ ಪ್ರಶಸ್ತಿ. ಈ ಚೌಧರಿ ಚರಣ್ ಸಿಂಗ್ ರವರ ಸ್ಮಾರಕ ಏನಿದೆ ಅದು ದೆಹಲಿನಲ್ಲಿ, ಅದನ್ನ ಕಿಸಾನ್ ಘಾಟ್ ಅಂತಾನೆ ಕರೀತಾರೆ. ಲಕ್ನೋದ ವಿಮಾನ ನಿಲ್ದಾಣಕ್ಕೆ ಚೌಧರಿ ಚರಣ್ ಸಿಂಗ್ ವಿಮಾನ ನಿಲ್ದಾಣ ಅಂತೇಳಿ ಒಂದು ನಾಮಕರಣವನ್ನು ಮಾಡಿದ್ದಾರೆ. ಮೀರತ್ನ ವಿಶ್ವವಿದ್ಯಾನಿಲಯವನ್ನು ಸಹಿತ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾನಿಲಯ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಇವು ಅವರಿಗೆ ಕೊಟ್ಟಂತ ಗೌರವಗಳ ಕೆಲವು ಉದಾಹರಣೆ. ಇನ್ನು ಈ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಹೇಳಿ ಏನು ಆಚರಣೆಯನ್ನು ಮಾಡಲಾಗುತ್ತೋ ಅದಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ಈ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಓಕೆ, ಮಾತಾಡ್ತಾ ಮೊದಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಒಂದು ದಿವಸ ಇದೆ. ರೈತರಿಗೆ ಯಾಕೆ ಒಂದು ದಿವಸ ಇರಬಾರದು? ಮತ್ತು ವರ್ಷದ ಎಲ್ಲ ದಿವಸಗಳು ಕೂಡ ರೈತರ ದಿವಸಗಳೇ ಅಂತೇಳಿ, ಆದರೂ ಕೂಡ ಈ ರೈತರ ಕೊಡುಗೆಯನ್ನ ಗೌರವಿಸಬೇಕು ಅಂತಕ್ಕಂಥದ್ದು. ಈಗ ದೇಶದ ಆರ್ಥಿಕತೆಗೆ ಮತ್ತು ಆಹಾರ ಭದ್ರತೆಗೆ ರೈತರು ನೀಡುವಂತ ಮಹತ್ತರವಾದ ಕೊಡುಗೆಗಳನ್ನು ಗುರುತಿಸಿ ಅದನ್ನು ಗೌರವಿಸುವ ಸಲುವಾಗೇ ಒಂದು ದಿವಸವನ್ನು ನಾವು ಆಯ್ಕೆ ಮಾಡಿಕೊಂಡು 23 ರಾಷ್ಟ್ರೀಯ ರೈತರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ದೇಶದ ಆರ್ಥಿಕತೆ ಆಹಾರ ಭದ್ರತೆ ಸ್ವಲ್ಪ ಸುಧಾರಿಸಿದ ಶಬ್ದಗಳು, ಇದನ್ನು ಹೊರತುಪಡಿಸಿ ನಮಗೆ ದಿನನಿತ್ಯ ಬೇಕಾದಂಥ ಆಹಾರವನ್ನು ಏನು ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆಹಾರವನ್ನು ಪೂರೈಸ್ತಕ್ಕಂಥ ರೈತರಿಗೆ, ನಮ್ಮ ಅನ್ನದಾತರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಷಯ. ಈ ನಿಟ್ಟಿನೊಳಗೆ ನಾವು 23 ರೈತರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ರೈತರಿಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಅಂತ. ಯಾಕೆ ಅಂತ ಹೇಳಿದ್ರೆ ರೈತರು ನಾವು ಏನೇ ಅಂತಂದ್ರೂ ಸಾಕಷ್ಟು ಜನ ರೈತರು ಇನ್ನೂ ಅನಕ್ಷರಸ್ಥರಿದ್ದಾರೆ ಅಥವಾ ಇನ್ನೂ ಅವರು ತಿಳ್ಕೊಳ್ಳೋಂಥದ್ದು ಸಾಕಷ್ಟು ಇದೆ. ಅವರ ಬಗ್ಗೆ ನಾವು ಒಂದಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಅಂದರೆ ಕೃಷಿ ಕ್ಷೇತ್ರದ ಯಾವ್ಯಾವ ಸವಾಲುಗಳಿದ್ದಾವೆ, ರೈತರು ಎದುರಿಸ್ತಕ್ಕಂಥ ಸಮಸ್ಯೆಗಳೇನು, ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈ ನಿಟ್ಟಿನೊಳಗೆ ರೈತರ ದಿನಾಚರಣೆಯ ಆಚರಣೆ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೃಷಿ ಸುಧಾರಣೆಗಳ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು ಅಂತ ಸರ್ಕಾರ ಏನು ನಮಗೆ ಒತ್ತನ್ನ ನೀಡ್ತಾ ಇದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಕೇವಲ ಹಬ್ಬದ ರೀತಿಯಲ್ಲಿ ಆಚರಿಸೋದ್ರ ಜೊತೆಗೆ ನಾವಿನ್ನೂ ಏನು ಮಾಡಬೇಕು ಅಂತ ಹೇಳಿದರೆ ಅವರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ಏನೆಲ್ಲ ಸರ್ಕಾರಿ ಯೋಜನೆಗಳಿದ್ದಾವೆ ಆ ಯೋಜನೆಗಳ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಧುನಿಕ ಕೃಷಿ ತಂತ್ರಜ್ಞಾನಗಳು ಏನಿದ್ದಾವೆ ಅದರ ಬಗ್ಗೆ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಇವರು ಬಂದು ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಸುಸ್ಥಿರ ಕೃಷಿ ಪದ್ಧತಿಗಳು, ನಾವು ಏನೆಲ್ಲ ಬೇರೆ ಬೇರೆ ಕೃಷಿ ಪದ್ಧತಿಗಳು ಮಾತಾಡ್ತಾ ಇದ್ರೂ ಸಹಿತ ಒಂದು ಉತ್ತಮವಾದಂಥ ಆದಾಯ, ನಿರಂತರವಾದಂಥ ಆದಾಯ, ಒಂದು ಪರಿಸರದ ಸಮತೋಲನತೆ ಇವೆಲ್ಲವನ್ನು ನಾವು ಕಾಪಾಡ್ಕೊಬಂದು ಒಂದು ಕೃಷಿಯನ್ನು ಮಾಡಬೇಕು ಅಂತೇಳಿ ಹೇಳಿದ್ರೆ ಅದೊಂದು ಸುಸ್ಥಿರ ಕೃಷಿಯನ್ನು ತಿಳ್ಕೊಬೇಕಾಗ್ತದೆ, ಆ ಸುಸ್ಥಿರ ಕೃಷಿಯನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ನಾವು ರೈತರ ದಿನಾಚರಣೆ ಮಾಡ್ತಕ್ಕಂಥ ಬೇರೆ ಬೇರೆ ಕಾರಣಗಳಲ್ಲಿ ಒಂದು. ಓಕೆ, ಇದನ್ನ ತಿಳಿಸ್ಕೊಡ್ಬೇಕು, ಈ ಬಗ್ಗೆ ಹಲವಾರು ವಿಚಾರ ಸಂಕಿರಣಗಳನ್ನ ಏರ್ಪಡಿಸಬೇಕು, ಕಾರ್ಯಾಗಾರಗಳನ್ನ ಏರ್ಪಡಿಸಬೇಕು, ಅದರ ಮುಖಾಂತರ ರೈತರಿಗೆ ಅರಿವನ್ನ ಮೂಡಿಸಬೇಕು ಅಂತಕ್ಕಂಥದ್ದು. ಜೊತೆಗೆ ಚೌಧರಿ ಚರಣ್ ಸಿಂಗ್ ರವರು ಏನು ತಮ್ಮ ಅಲ್ಪಾವಧಿಯಲ್ಲಿ ಒಂದು ಕೊಡುಗೆಯನ್ನು ನೀಡಿದ್ರು ರೈತರ ಏಳಿಗೆಗಾಗಿ, ರೈತರ ಬಗ್ಗೆ ಒಂದು ಕನಸನ್ನು ಕಂಡಿದ್ರು, ಸಾಕಷ್ಟು ಕೋಟಿಗಟ್ಟಲೆ ರೈತರಿಗೆ ಒಂದು ಭೂ ಮಾಲೀಕತ್ವದ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದ್ರು. ಅವರ ರೈತ ಸ್ನೇಹಿ ನೀತಿಗಳ ಬಗ್ಗೆನೂ ಕೂಡ ರೈತರಿಗೆ ತಿಳಿಸ್ಕೊಡ್ಬೇಕು, ರೈತರ ಋಣಭಾರ ಪರಿಹಾರ ಸಮಸ್ಯೆಗಳನ್ನು ಅವರ ಮಹತ್ವದ ಕೊಡುಗೆಗಳನ್ನು ಅವರು ಏನು ನಮಗೆ ಕೊಟ್ಟರು ಇದ್ರ ಬಗ್ಗೆ ನಾವು ರೈತರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಏನು ಡಿಸೆಂಬರ್ 23 ರೈತರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಆಮೇಲೆ ಈಗ ಅನ್ನದಾತರ ಶ್ರಮಕ್ಕೆ ಯಾವುದು ನಾವು ಕಂಪೇರ್ ಮಾಡುವಂಥದ್ದಲ್ಲ, ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ರೈತರ ಶ್ರಮ ಮತ್ತು ಅವರ ತ್ಯಾಗ ಇವೆಲ್ಲದನ್ನ ಹೇಳ್ಕೊಳ್ಳೋದ್ರ ಜೊತೆಗೆ ರೈತರ ತ್ಯಾಗ ಮತ್ತು ಪರಿಶ್ರಮ ಏನಿದೆಯಲ್ಲ ಅದು ಬೆಳೆ ಕಟ್ಟಲಾರದಂಥದ್ದು. ಆದ್ರೂ ನಾವೆಲ್ಲರೂ ಸೇರಿ ಇಡೀ ರೈತ ಸಮುದಾಯಕ್ಕೆ ಒಂದು ಧನ್ಯವಾದವನ್ನು ಆ ದಿವಸದಂದು ಹೇಳ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ಬೋದು. ಬರೀ ರೈತರೇ ಅಂತಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಹಬ್ಬವನ್ನು ಆಚರಿಸಿ ಆ ಮುಖಾಂತರ ರೈತರಿಗೆ ಅಥವಾ ರೈತರ ಇಡೀ ಸಮುದಾಯಕ್ಕೆ ಧನ್ಯವಾದವನ್ನು ಹೇಳ್ತಕ್ಕಂಥದ್ದು ಅಥವಾ ಅವರ ರೈತ ಸಮುದಾಯದ ಯೋಗಕ್ಷೇಮತೆಯನ್ನು ನಾವು ವಿಚಾರಿಸ್ತಕ್ಕಂಥದ್ದು, ಅವರ ಏಳಿಗೆಗಾಗಿ ಒಂದು ಬದ್ಧತೆಯನ್ನು ಪ್ರದರ್ಶಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡೋದಕ್ಕೆ ನಮಗೂ ಒಂದು ಅವಕಾಶ. ಅದನ್ನು ನಾವು ಡಿಸೆಂಬರ್ 23ರನ್ನು ನೆಪವಾಗಿ ಇಟ್ಕೊಂಡು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ರೈತರ ದಿನಾಚರಣೆಯ ಮಹತ್ವವನ್ನು ನೀವು ಹೇಳ್ತಾ ಇದ್ರೆ ನನಗೆ ಒಂದು ಸಾಲು ಬಹಳ ನೆನಪಾಗುತ್ತೆ. ಕುವೆಂಪು ಅವರು ಬರೆದಿರತಕ್ಕಂತಹ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಿಳುವುದನ್ನು ಬಿಡುವುದೇ ಇಲ್ಲ ಅಂತ ಅಂದ್ರೆ ರೈತರಿಗೆ ಜಾಗೃತಿ ಮೂಡಿಸೋ ಅಂತ ಅಗತ್ಯ ನಮಗಿಲ್ಲ, ಆದ್ರೆ ರೈತ ಸಂಕುಲದಿಂದ ಹೊರಗಡೆ ಇದ್ದಾರಲ್ಲ ಅವರಿಗೆ ರೈತರಿಗೂ ಕೂಡ ಒಂದು ದಿವಸ ಇದೆ. ರೈತರು ಇಷ್ಟು ಶ್ರಮವನ್ನು ಹಾಕ್ತಾರೆ, ರೈತರು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ, ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿ ಹೇಗೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೊರಗಡೆನವರು ಕೂಡ ಹೆಚ್ಚು ಅರಿತುಕೊಂಡು ರೈತರನ್ನ ಗೌರವಿಸುವಂತ ಆಗಬೇಕು. ಗೌರವಿಸುವುದು ಅಂತ ಹೇಳಿದ್ರೆ ಬರೀ ಸನ್ಮಾನ ಮಾಡುವಂಥದ್ದು ಕರೆದು ಕೂರ್ಸ ಅಂತದ್ದು ಅಲ್ಲ. ಅದನ್ನೇ ಹೇಳಿದ್ದು, ಈಗ ಅವರ ಶ್ರಮಕ್ಕಾಗ್ಲಿ ಅವರ ಪರಿಶ್ರಮಕ್ಕಾಗ್ಲಿ ಸಮಯಕ್ಕೆ ಅವರ ಒಂದು ಕೊಡುಗೆಗೆ ನಾವು ಯಾವುದೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಬಹಳ ಮಾಡಿ ಒಂದು ಧನ್ಯವಾದವನ್ನ ಹೇಳ್ಬಹುದು ಹೊರತು ಅದಕ್ಕೆ ಸರಿಸಮಾನಾದಂಥದ್ದು ಮತ್ತೇನನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾವೆಲ್ಲರೂ ಸೇರಿ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತೇಳಿ ತಿಳ್ಕೊಂಡು ನಾನು ಎಲ್ಲ ನಾಗರಿಕರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ, ದಯವಿಟ್ಟು ನಮ್ಮ ರೈತರ ದಿನಾಚರಣೆ ಏನಿದೆ ಈಗ ಹಾಸನ ಜಿಲ್ಲೆಗೆ ಹೇಳಬೇಕು ಅಂತೇಳಿ ಹೇಳಿದ್ರೆ 8 ತಾಲೂಕಿನಲ್ಲಿ ಡಿಸೆಂಬರ್ 23ನೇ ತಾರೀಕು ನಾವು ರೈತರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ, ಅಲ್ಲಿನ ಶಾಸಕರ ನೇತೃತ್ವದಲ್ಲೇ ಮಾಡ್ತಾ ಇದ್ದೇವೆ. ಹಂಗಾಗಿ ನಾನು ಎಲ್ಲ ನಾಗರಿಕರಿಗೆ ಬರೀ ರೈತರಿಗಷ್ಟೇ ಅಲ್ಲ ಎಲ್ಲ ನಾಗರಿಕರಿಗೂ ಮನವಿ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ರೈತರ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳೇನಿದ್ದಾವೆ ಆಲಿಸಿ ನಿಮ್ಮಿಂದನೂ ಏನಾದರೂ ಒಂದು ಕೊಡುಗೆಯನ್ನು ಕೊಡೋದಿದ್ರೆ ಅಥವಾ ನಿಮ್ಮದು ಕೂಡ ಯಾವುದಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಹೇಳಿದರೆ ರೈತರಿಗಾಗಿ ಮಾಡಿ. ಇಡೀ ದೇಶಕ್ಕೆ ಅನ್ನ ನೀಡುವವರಿಗೆ ನಾವು ಕೂಡ ಏನಾದರೂ ಒಂದು ಕೈಲಾದ ಸಹಾಯವನ್ನು ಸಹಾಯ ಅನ್ನೋದಕ್ಕಿಂತನೂ ನಮ್ಮ ಒಂದು ಕರ್ತವ್ಯ ಅದು ಕರ್ತವ್ಯವನ್ನು ನಮ್ಮ ಗೌರವವನ್ನು ಸಲ್ಲಿಸೋಣ. ಇದೊಂದು ವೇದಿಕೆ ಯಾಕೆಂತಂದ್ರೆ ನಾವು ಪ್ರತಿ ದಿವಸವೂ ಕೂಡ ಮಾಡ್ಲಿಕ್ಕಾಗಲ್ಲ ಅಥವಾ ಪ್ರತಿಯೊಬ್ಬ ರೈತನ ಮನೆಗೂ ಹೋಗಿ ಕೂಡ ನಾವು ಗೌರವವನ್ನು ಸಲ್ಲಿಸಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಸದ್ಬಳಕೆಯನ್ನ ಮಾಡಿಕೊಂಡು ಈ ತರದನ್ನು ನಾವು ಸದ್ಬಳಕೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ನು ಇವತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸರ್, ನಮ್ಮ ದೇಶದ ಮತ್ತೆ ನಮ್ಮ ರಾಜ್ಯದ ಸ್ಥಿತಿಗತಿಗಳು ಹೇಗಿದ್ದಾವೆ, ಎಷ್ಟು ಜನ ರೈತರಿದ್ದಾರೆ, ಏನೆಲ್ಲ ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ಇದ್ರ ಬಗ್ಗೆ ಒಂದಷ್ಟು ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರಲಿ ಅನ್ನುವಂತಹ ಮಾಹಿತಿಗಾಗಿ. ಈಗ ಇಡೀ ದೇಶದಲ್ಲಿ ನಾವು ಲೆಕ್ಕ ಹಾಕ್ತೋ ಅಂತ ಹೇಳಿದ್ರೆ ಸುಮಾರು 332 ಮಿಲಿಯನ್ ಟನ್ನಷ್ಟು ನಮ್ಮಲ್ಲಿ ಆಹಾರ ಉತ್ಪಾದನೆ ಆಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂತು ಅಂತ ಹೇಳಿದ್ರೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ 191.79 ಲಕ್ಷ ಹೆಕ್ಟೇರ್ನಷ್ಟಿದ್ದು ಇದರಲ್ಲಿ ಸಾಗುವಳಿ ಭೂಮಿ 111.66 ಲಕ್ಷ ಹೆಕ್ಟೇರ್ ಇದೆ. ಇದರಲ್ಲಿ 147.48 ಲಕ್ಷ ಹೆಕ್ಟೇರ್ ಒಟ್ಟಾರೆ ಬಿತ್ತನೆ ಆಗ್ತದೆ. ಇದರಲ್ಲಿ ನಾವು ಸುಮಾರು 14.35 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಹಾರ ಉತ್ಪಾದನೆಯನ್ನು ನಾವು ನಮ್ಮ ಕರ್ನಾಟಕದಿಂದ ಮಾಡ್ತಾ ಇದ್ದೇವೆ. ನಾವು ಕರ್ನಾಟಕದವರು, ನಾವೆಲ್ಲರೂ ಕನ್ನಡಿಗರು, ನಮ್ಮ ಕರ್ನಾಟಕದ ರೈತರ ಬಗ್ಗೆ ಹೆಮ್ಮೆ ಪಡಬೇಕಾದಂಥ ಕೆಲವು ವಿಷಯಗಳನ್ನು ನಿಮಗೆ ಗಮನಕ್ಕೆ ತರ್ತೇನೆ. ನಾವು ರಾಗಿ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲೇ ಪ್ರಥಮವಾಗಿ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಿಂದ 13.48 ಲಕ್ಷ ಮೆಟ್ರಿಕ್ ಟನ್ನಷ್ಟು ನಾವು ರಾಗಿಯನ್ನ ಉತ್ಪಾದನೆಯನ್ನು ಇಡೀ ದೇಶದಲ್ಲೇ ಅತಿ ಹೆಚ್ಚು. ಅದೇ ರೀತಿ ಮುಸ್ಕಿನ ಜೋಳದಲ್ಲೂ ಸಹಿತ ನಾವು ಇಡೀ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ. 66.22 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳದ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ತೊಗರಿನಲ್ಲೂ ಕೂಡ ಇಡೀ ದೇಶದಲ್ಲೇ ಪ್ರಥಮವಾಗಿ ಇದ್ದೇವೆ. 9.98 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಸಿರಿಧಾನ್ಯಗಳಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. 0.75 ಲಕ್ಷ ಮೆಟ್ರಿಕ್ ಟನ್ನಷ್ಟು ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಬ್ಬಿನಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. 498.33 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಾಫಿಯಲ್ಲಿ 1ನೇ ಸ್ಥಾನದಲ್ಲಿದ್ದೇವೆ. ಇಡೀ ರಾಜ್ಯ ಹೆಮ್ಮೆ ಪಡಬೇಕಾಗಿದ್ದು, ಅದರಲ್ಲೂ ನಾವು ಹಾಸನದವರು ಹೆಚ್ಚಿನ ಹೆಮ್ಮೆಯನ್ನು ಪಡಬೇಕು. 3.6 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ. ತಂಬಾಕಿನಲ್ಲಿ 4ನೇ ಸ್ಥಾನ 0.37 ಲಕ್ಷ ಟನ್ನಷ್ಟು ಹಾಗೂ ಹತ್ತಿಯಲ್ಲಿ 5ನೇ ಸ್ಥಾನ 22.70 ಲಕ್ಷ ಬೇಲ್ನಷ್ಟು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಕನ್ನಡಿಗರು ಕರ್ನಾಟಕದ ರೈತರ ಬಗ್ಗೆ ಹೆಮ್ಮೆ ಪಡಬೇಕಾದಂತ ಕೆಲವು ವಿಷಯಗಳಲ್ಲಿ ಇದು ಒಂದು ಕೂಡ. ಅಂದ್ರೆ ಸಾಕಷ್ಟು ಬೆಳೆಗಳಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ. ಇಷ್ಟು ಉತ್ಪಾದನೆಯನ್ನು ನಮ್ಮ ಕರ್ನಾಟಕದ ನಮ್ಮ ಕನ್ನಡ ರೈತರು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂತಹ ಬೆಳೆಗಳು ಯಾವ್ಯಾವ? ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಭತ್ತ ನಮ್ಮಲ್ಲಿ ಸ್ಟೇಪಲ್ ಫುಡ್. ಭತ್ತ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ರಾಗಿ ಬೆಳೀತಾ ಇದ್ದಾರೆ, ಜೋಳ ಬೆಳೀತಾ ಇದ್ದಾರೆ, ತೊಗರಿ ಬೆಳೀತಾ ಇದ್ದಾರೆ, ಕಬ್ಬನ್ನ ಬೆಳೀತಾ ಇದ್ದಾರೆ. ಇಷ್ಟು ಬೆಳೆಗಳನ್ನ ಪ್ರಮುಖವಾಗಿ ಅತಿ ಹೆಚ್ಚು ಪ್ರದೇಶದಲ್ಲಿ ನಾವು ಆಹಾರ ಬೆಳೆಗಳಾಗಿ ಬೆಳೀತಾ ಇದ್ದೇವೆ. ಇದರ ಜೊತೆಗೆ ನಾನು ರೈತರಲ್ಲಿ ಏನ್ ಮನವಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಾಕಷ್ಟು ಬೆಳೆಗಳನ್ನ ನಾವು ಕಳ್ಕೊಳ್ಳೋದ್ರಲ್ಲಿ ತಲ್ಲೀನರಾಗ್ಬಿಟ್ಟಿದ್ದೀವಿ. ನೀವು ಹೇಳಿದ್ರಲ್ಲ, ರಾಗಿಯಲ್ಲಿ ನಾವು ಪ್ರಥಮ ಸ್ಥಾನವನ್ನು ಹೊಂದಿದ್ದೇವೆ, ತೊಗರಿಯಲ್ಲಿ ಪ್ರಥಮ ಸ್ಥಾನ ಹೊಂದಿದ್ದೀವಿ ಅಂತೇಳಿ ಕೇಳಿದಾಗ ಚಪ್ಪಾಳೆ ಹೊಡಿಬೇಕು ಅಂತೇಳಿ ಅನ್ಸುತ್ತೆ. ಆದ್ರೆ ಪ್ರತಿ ವರ್ಷವೂ ನಾವು ಒಂದಷ್ಟು ಎಕರೆಗಳನ್ನ ಬಿಡ್ತಾ ಬಂದಿದ್ದೇವೆ. ತಾವಾಗ್ಲೇ ಹೇಳಿದ್ರಿ, ಭತ್ತ ಬೆಳೆಯೋದ್ರಲ್ಲೂ ಕೂಡ ನಾವು ಮೇಲುಗೈಯನ್ನ ಹೊಂದಿದ್ದಂತವ್ರು. ಆದ್ರೆ ಇವತ್ತು ಮಲೆನಾಡು ಭಾಗದಲ್ಲಿ ಹೋದ್ರೆ ಅನೇಕ ಗದ್ದೆಗಳು ಹಾಳ್ಬಿದ್ದಿರೋದನ್ನ ನೋಡ್ತೇವೆ. ಈ ಒಂದು ಸವಾಲನ್ನ ಹೇಗೆ ನಾವು ಸ್ವೀಕರಿಸಬೇಕು ಮತ್ತೆ ಹೇಗೆ ಎದುರಿಸಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯುವಕ ರೈತರು ಮುಂದೆ ಬರಬೇಕು ಅಂತ ಹೇಳಿ, ಯುವಕರೆಲ್ಲರೂ ಪಟ್ಟಣ ಸೇರ್ತಾ ಇದ್ದಾರೆ. ಏನಾಗ್ತಾ ಇದೆ, ಇಂಟೆಲಿಜೆಂಟ್ ಪಾರ್ಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಅರ್ಬನ್ ಏರಿಯಾಸ್. ಅಂದ್ರೆ ನಾವೇನು ಕೋರ್ ಇಂಟೆಲಿಜೆಂಟ್ಸ್ ಅಂತೇಳಿ ಏನು ಹೇಳ್ತಾ ಇದ್ದೇವೆ, ಅವರೆಲ್ಲ ಪಟ್ಟಣ ಸೇರ್ತಾ ಇದ್ದಾರೆ. ಉಳಿದಂತವರು, ಮಾಡಲಾರ್ದಂಥವ್ರು ಅಥವಾ ಬಹಳ ಹಿರಿಕರಾದಂಥವ್ರು ಮಾತ್ರ ಇವತ್ತು ಹಳ್ಳಿನಲ್ಲಿ ಉಳಿತಾ ಇದ್ದಾರೆ. ಸಾಕಷ್ಟು ಹಳ್ಳಿನಲ್ಲಿ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ಹೊರಗೆ ಬರಬೇಕು ಅಂತೇಳಿ ಹೇಳಿದರೆ, ದಯವಿಟ್ಟು ಎಲ್ಲ ಯುವಕರು ಕೂಡ ಕೃಷಿಯಲ್ಲಿ ಭಾಗವಹಿಸಬೇಕು ಅಥವಾ ಕೃಷಿಯನ್ನು ತನ್ನ ಕಾಯಕವಾಗಿ ಮಾಡಿಕೊಂಡು ಸ್ವೀಕರಿಸಬೇಕು. ಅದರಲ್ಲಿ ಇರತಕ್ಕಂಥದ್ದು ನಾವು ನಮ್ಮ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಕೃಷಿಯಲ್ಲೂ ಕೂಡ ಆದಾಯ ಇದೆ. ಕೃಷಿಯನ್ನು ಭಾಳ ತಾಂತ್ರಿಕವಾಗಿ ಭಾಳ ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಮಾಡ್ತು ಅಂತ ಹೇಳಿದರೆ ಅದರಲ್ಲೂ ಕೂಡ ಲಾಭ ಇದೆ. ಎಲ್ಲೋ ಅಲ್ಲಿ 10,000 20,000 ನಗರಕ್ಕೆ ದುಡಿಯೋಕೆ ಹೋಗೋ ಬದಲು ಅಂದರೆ 2-3 ಆದಾಯ ಇಲ್ಲೇ ಮಾಡ್ಕೋಬೋದು. ಹಾಗಾಗಿ ಯುವ ಕೃಷಿಕರು ಮುಂದಾಗಬೇಕು ಅಂತೇಳಿ ಅಂತ. ಮತ್ತು ಯಾರು ಕೃಷಿಕರಿದ್ದಾರೆ ಅವರು ಸ್ವಲ್ಪ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಬೇಕು ಅಂತ. ನೀವು ನೋಡ್ತಾ ಇದ್ದೀರಿ ಕೆಲವರು ಅಲ್ಲಲ್ಲಿ ಕೆಲವು ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು ಅವರಿಗೆ 100,000 ಸಂಬಳ ಬರ್ತಿತ್ತು, ಬಿಟ್ಟು ಕೃಷಿಗೆ ಬಂದಿದ್ದಾರೆ, ಕೃಷಿಯಲ್ಲೂ ಕೂಡ ಸಾಧನೆ ಮಾಡಿ ತೋರಿಸಿದ್ದಾರೆ ಅಂತೇಳಿ ಅಂತ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಏನಿದೆ ಕೃಷಿಯಲ್ಲೇ ಮಾತ್ರ, ಫೈನಲ್ ಪೀಸ್ಫುಲ್. ಅಲ್ಟಿಮೇಟ್ಲಿ ಏನ್ ಬೇಕು ಮನುಷ್ಯನಿಗೆ, ಒಂದು ನೆಮ್ಮದಿ ಬೇಕು, ಕೊನೆಗೆ ಅದೇ ಕೌಂಟ್ ಆಗೋದು. ಕೋಟಿ ವಿದ್ಯೆಗಳಲ್ಲಿ ಅಂತೇಳಿ ಅಂತ. ಹಂಗಾಗಿ ಈ ಕೃಷಿಯಲ್ಲಿ ಒಂದು ನೆಮ್ಮದಿ ಇದೆ, ಕೃಷಿಯಲ್ಲಿ ಒಂದು ಸಂತೋಷ ಇದೆ, ಮತ್ತೊಬ್ಬನಿಗೆ ಆಹಾರವನ್ನ ಒದಗಿಸಿದಂತ ಒಂದು ಸಂತೋಷ ನಮಗೆ ಕೃಷಿಯಲ್ಲಿ ಸಿಗುತ್ತೆ. ಆ ಕಾರಣಕ್ಕೆ ಯುವ ಕೃಷಿಕರು ಮುಂದೆ ಬರಬೇಕು. ಜೊತೆಗೆ ಯಾರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಸಾಕಷ್ಟು ವೈಜ್ಞಾನಿಕವಾಗಿ ಮಾಡೋ ಪ್ರಯತ್ನವನ್ನು ಮಾಡಬೇಕು. ಈಗ ಹೇಳ್ತಾ ಇದ್ದೆ ಸ್ವಲ್ಪ ಬಹುಬೆಳೆ ಪದ್ಧತಿಯನ್ನು ಅನುಸರಿಸಬೇಕು. ನಮ್ಮ ಹಾಸನ ಜಿಲ್ಲೆಯಲ್ಲೇ ನೋಡ್ರಿ, ಕಳೆದ ಮುಂಗಾರಿನಲ್ಲಿ ಏನಾಯ್ತು, ಬಿಳಿ ಸುಳಿ ರೋಗ ಬಂತು ಮೆಕ್ಕೆಜೋಳಕ್ಕೆ, ಅದರಿಂದ ಅನುಭವಿಸಿದಂಥ ನಷ್ಟ ಎಷ್ಟು, ಮತ್ತೆ ಆ ಬೆಳೆಯನ್ನು ಬಿಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ರೈತರು ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಆಯ್ತು ಈಗ ಏನಾಗಿದೆ, ಒಂದೇ ಮೆಕ್ಕೆಜೋಳವನ್ನು ಖರೀಫ್ಗೆ ಅಂದರೆ ಮುಂಗಾರಿಗೆ ಹಿಂಗಾರಿಗೆ ಬೇಸಿಗೆಗೆ ಬೆಳೆಯೋ ಬದಲು ಒಮ್ಮೆ ಹಾಕಿ ಆಯಿತು, ನಿಮಗೆ ಮೇವಿಗೆ ಬೇಕಲ್ಲ ಹಾಕ್ಕೊಳ್ರಿ, ಅದರ ಜೊತೆಗೆ ಒಂದಿಷ್ಟು ಅಂತರ ಬೆಳೆಗಳನ್ನು ಬೆಳೆಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ರಿ. ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳಿಬೋದು, ಅವರೆಯನ್ನು ಬೆಳಿಬೋದು, ಅಲಸಂದೆಯನ್ನು ಬೆಳಿಬೋದು. ಯಾವುದೇ ಏಕದಳ ಬೆಳೆಯಲ್ಲಿ ಒಂದು ದ್ವಿದಳ ಬೆಳೆಯನ್ನು ಬೆಳೀತಕ್ಕಂಥದ್ದು ಭೂಮಿಯ ಫಲವತ್ತತೆಗೂ ಕೂಡ ಒಳ್ಳೆಯದು, ಅದರ ಜೊತೆಗೆ ನಮ್ಮ ಆರ್ಥಿಕ ಆದಾಯವನ್ನು ಹೆಚ್ಚಿಸೋದಕ್ಕೆ ಕೂಡ ಒಳ್ಳೆಯದು. ಮತ್ತೊಂದು ಏನು ಅಂತ ಹೇಳಿದ್ರೆ ಕೀಟ ಮತ್ತು ರೋಗದ ನಿಯಂತ್ರಣವನ್ನು ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಪಟ್ಟರೆ ಈ ನೈಸರ್ಗಿಕ ಪದ್ಧತಿ ಏನಿದೆ ಅಂದರೆ ಏಕದಳ ಮತ್ತು ದ್ವಿದಳ ಧಾನ್ಯದ ಕಾಂಬಿನೇಷನ್ ಏನಿದೆ ಇದು ನಿಸರ್ಗವಾಗಿಯೇ ಬಂದಂತ ಒಂದು ಸೂಕ್ತ ಪದ್ಧತಿ. ನಾವು ರೋಗವನ್ನ ಮತ್ತು ಕೀಟವನ್ನ ಎದುರಿಸೋದಕ್ಕೆ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಈ ಮುಂದೆ ಅವಾಗೆಲ್ಲ ಈ ಉಚ್ಚಳ ಹಾಕೋರು ಫುಲ್ಲು ಸುತ್ತಲು ಯಾಕೆ ಹಾಕೋರು, ಚೆಂಡು ಹಾಕೋರು ನೀವು ನೋಡಿದಿರ, ಅಬ್ಸರ್ವ್ ಮಾಡಿದಾರೆ, ಥ್ರಿಪ್ಸ್ ಏನೇ ಬಂದ್ರೂ ಫಸ್ಟ್ ಚೆಂಡುವಿಗೆ ಬರುತ್ತೆ, ಅಲ್ಲಿ ಬರಲಿ ಅಂತೇಳಿ ಅಂತ. ಅದು ಒಂದು ಇಂಡಿಕೇಶನ್ ನಮ್ಮ ಮೇನ್ ಕ್ರಾಪ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ. ಯಾರಿಗೆ ಹುಚ್ಚಳ ಬೆಳೀತಾ ಇದ್ದಾರೆ ಇಲ್ಲಿ, ನಿಮಗೆ ಹುಚ್ಚಳ ಗಿಡನೇ ಕಾಣ್ತಾ ಇಲ್ಲ, ಇಡೀ ಹಾಸನ್ ತಿರುಗಾಡಿದ್ರು ಕಾಣ್ತಾನೆ ಇಲ್ಲ. ಹರಳು ಸಿಕ್ಕಾಬಟ್ಟೆ ಬೆಳೆ, ಬದುವಿನ ಮೇಲೆ ಹರಳು ಬೆಳೀತಕ್ಕಂಥ ಪದ್ಧತಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಇದ್ದೇ ಇತ್ತು. ಅದಕ್ಕೆ ಗಗನಕ್ಕೆ ಹೋಗಿರ ಹೌದು. ಹಂಗಾಗಿ ಒಬ್ಬ ಹಾಸನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕನಾಗಿ ನಾನು ಹಾಸನ ರೈತರಲ್ಲಿ ಏನು ಮನವಿ ಏನೇ ಮಾಡ್ತೇನೆ ಅಂತೇಳಿ ಹೇಳಿದ್ರೆ, ದಯವಿಟ್ಟು ಬಹು ಬೆಳೆ ಪದ್ಧತಿಗೆ ಬನ್ನಿ. ಅದು ನಾವೇ ಮಾಡಿ ಮರ್ತಿರತಕ್ಕಂಥದ್ದು, ನಮ್ಮ ಸಂಪ್ರದಾಯ ಅದು. ನಮ್ಮ ಸಂಪ್ರದಾಯವನ್ನ ಮತ್ತೆ ಮುನ್ನೆಲೆಗೆ ತರೋಣ, ನೀವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಅಂತೇಳಿ ಕೇಳ್ಕೊತೀನಿ. ಸರ್, ಕಡೆಯದಾಗಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಹೆಮ್ಮೆಯ ಸಂಗತಿಗಳೇನಿದಾವ ಅವನ್ ಕೇಳುವಾಗ ನಮ್ಮ ಮೈ ಜುಮ್ ಅಂತ ಅನ್ಸುತ್ತೆ, ತುಂಬಾ ಹೆಮ್ಮೆ ಅಂತ ಹೇಳಿ ಅನ್ಸುತ್ತೆ, ಹರ್ಷವೂ ಕೂಡ ಆಗುತ್ತೆ. ಆದ್ರೆ ವಾಸ್ತವವಾಗಿ ಕೃಷಿಯ ಕ್ಷೇತ್ರ ಹಂಗಿಲ್ಲ ಸರ್. ಅಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂತದ್ದು, ರೈತರು ಪರಿಪೂರ್ಣವಾದಂತಹ ಒಂದು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಆಲೋಚನೆಯನ್ನ ಮಾಡಬೇಕು, ಹೇಗೆ ನಾವು ಕಾರ್ಯಪ್ರವೃತ್ತರಾಗಬೇಕು? ಓಕೆ, ಈಗ ರೈತರು ಬಹಳ ಪ್ರಮುಖವಾಗಿ ಎದುರಿಸ್ತಾ ಇರತಕ್ಕಂಥದ್ದು ಒಂದು 3-4 ಸಮಸ್ಯೆಗಳು ಇದ್ದಾವೆ. ಏನು ಅಂತ ಹೇಳಿದ್ರೆ, ನೀರಾವರಿ ಸಮಸ್ಯೆ ಅವರನ್ನ ಬಹಳಷ್ಟು ಕಾಡ್ತಾ ಇದೆ. ಅಂದ್ರೆ ಅವರಿಗೆ ಈ ಏನು ಮಳೆ ಮೇಲೆ ಆಧಾರವಾಗಿರ್ತಾರೆ, ಅವರಿಗೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ, ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇಲ್ಲ. ರಾಜಸ್ಥಾನ ಬಿಟ್ಟರೆ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರತಕ್ಕಂಥ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಓಕೆ, ಅದು ಅವರು ಸಮಸ್ಯೆನೇ ಎದುರಿಸ್ತಾ ಇದ್ದಾರೆ. ಈ ವಿದ್ಯುತ್ ಸಮಸ್ಯೆ ಅವರನ್ನ ಬಹಳ ಕಾಡ್ತಾ ಇದೆ. ಏನು ಅಂತ ಹೇಳಿದ್ರೆ, ಏನೋ ಒಂದು ಬೋರ್ವೆಲ್ ಹಾಕೊಂಡಿರ್ತೀವಿ, ಅದರ ಮುಖಾಂತರ ಒಂದು ನೀರಾವರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ವಿದ್ಯುತ್ ನಮ್ಮನ್ನು ಬಹಳ ಕಾಡಿಸ್ತಾ ಇದೆ ಅಂತೇಳಿ ಅಂತ. ಮೂರನೇದು ಮಾರುಕಟ್ಟೆ ಸಮಸ್ಯೆ, ಬೆಲೆ ಸರಿಯಾಗಿ ನಿಗದಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ರೈತರು, ಯಾರೇ ರೈತರು ನಮ್ಮ ಬಳಿ ಬಂತು ಅಂತ ಹೇಳಿದ್ರೆ ಅವರು ಹೇಳಿಕೊಳ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇದು. ಈ ನಿಟ್ಟಿನೊಳಗೆ ಸಾಕಷ್ಟು ಸುಧಾರಣೆಗಳನ್ನು ತರಬೇಕಾಗಿದೆ. ಈಗ ನೀರಾವರಿ ಪದ್ಧತಿ ನಮ್ಮಲ್ಲೇ ಈಗ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಹನಿ ನೀರಾವರಿ ಆಗಿರ್ಬೋದು ಅಥವಾ ತುಂತುರು ನೀರಾವರಿ ಆಗಿರ್ಬೋದು, ಈ ಥರದ ಘಟಕಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮಲ್ಲಿ ಲಭ್ಯ ಇರತಕ್ಕಂಥ ನೀರಿನಲ್ಲೇ ಒಂದು ಒಂದಷ್ಟು ಉತ್ತಮವಾದ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಜೊತೆಗೆ ನಾವು ಕೃಷಿ ಭಾಗ್ಯ ಯೋಜನೆಯನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಳೆ ನೀರನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಆ ಮುಖಾಂತರ ಬೆಳೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅದಕ್ಕೆ ಬೇಕಾದಂಥ ನೀರನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ಬೋದು. ಕೃಷಿ ಹೊಂಡ ಮಾಡ್ಕೊಳ್ಳೋಂಥದ್ದು ಒಳ್ಳೆ ಪದ್ಧತಿನೇ. ಜೊತೆಗೆ ಕೃಷಿ ಹೊಂಡ ಮಾಡ್ಕೊಂಡಂಥವ್ರಿಗೆ ನಾವು ಡೀಸೆಲ್ ಎಂಜಿನನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಪಾಲಿಥೀನ್ ಲೈನಿಂಗ್ ಅನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕೆ ಹಾಕೊಳ್ಳೋಂಥ ಬೇಲಿಯನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಮುಂದೆ ಆ ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ಘಟಕವನ್ನು ನಾವು 90% ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ಒಂದು ಕೃಷಿ ಹೊಂಡ ಇಷ್ಟೆಲ್ಲ ಸಹಕಾರಿಯಾಗುತ್ತೆ. ಇದನ್ನು ಅವರು ಅಳವಡಿಸ್ಕೋಬೇಕು. ಅಂದರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊಟ್ಟಂಥ ನೀರಾವರಿ ಏನಿದೆಯಲ್ಲ, ನಿಮ್ಮ ನೀರಾವರಿ ಭೂಮಿಗೆ ಸಮಾದು ಬೆಳೆ ಯಾವಾಗ ಬೇಡುತ್ತಲ್ಲ ನೀರನ್ನು, ಅಂಥ ಕ್ರಿಟಿಕಲ್ ಸ್ಟೇಜ್ ಅಂತೇಳಿ ಹೇಳ್ತೀವಿ. ಆ ಕ್ರಿಟಿಕಲ್ ಸ್ಟೇಜ್ನಲ್ಲಿ ನಾವು ಎರಡು ನೀರಾವರಿಯನ್ನು ಕೊಟ್ಟರೆ ಒಣಭೂಮಿಯಲ್ಲೇ ನೀರಾವರಿ ಪದ್ಧತಿಯಲ್ಲಿ ಬೆಳಿಬೋದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ಒಂದು ಜೊತೆಗೆ ಒಂದಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕಾಗಿದೆ ರೈತರು. ಇವತ್ತು ನಾವು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಾವಯವ ಇಂಗಾಲ ಇಡೀ ಎಷ್ಟಿದೆ ಹಾಸನ ಜಿಲ್ಲೆದು ಎಲ್ಲದೂ ಲೆಕ್ಕ ಹಾಕಿದರೆ ಇಲ್ಲಿ ಸಕಲೇಶ್ಪುರ ಸ್ವಲ್ಪ ಆಲೂರು ಭಾಗ ಒಂದಷ್ಟು ಕಟ್ಟಾಯ ಭಾಗ ಒಂದಿಷ್ಟು ಜಾಸ್ತಿ ಇದೆ, ಬಿಟ್ಟರೆ ಮಿಕ್ಕಿದಂಥ ಭಾಗದಲ್ಲಿ 0.5 ಕಡಿಮೆ ಇದೆ. ಅಂದರೆ ನಮ್ಮ ಏನು ಒಂದು ಉತ್ತಮವಾದ ಮಣ್ಣು ಅಂತೇಳಿ ಹೇಳಬೇಕಾದ್ರೆ ಒಂದಿರಬೇಕು, 0.5 ಕಡಿಮೆ ಇದೆ ಅಂತಂದರೆ ನಮ್ಮ ಸ್ಟ್ಯಾಂಡರ್ಡ್ 50% ಕಡಿಮೆ ಇದೆ ನಮ್ಮ ಮಣ್ಣಿನ ಗುಣಮಟ್ಟ ಅಂತ ಹೇಳಿದ್ರೆ. ಹಂಗಾಗಿ ಸ್ವಲ್ಪ ಮತ್ತೆ ಮರು ಯೋಚನೆ ಮಾಡಬೇಕಾಗಿದೆ. ನಾವು ಮಣ್ಣಿಗೆ ಸಾಕಷ್ಟು ಸಾವಯವ ಉತ್ಪನ್ನಗಳನ್ನು, ದನದ ಸಗಣಿಯನ್ನು, ಪಶುಗಳನ್ನು ಸಾಕೋಬೇಕಾಗ್ತದೆ. ಈ ರೀತಿಯ ಹಳೆ ಪದ್ಧತಿ ಏನಿತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಅದರ ಬಗ್ಗೆ ಒಂದಿಷ್ಟು ಯೋಚನೆಯನ್ನು ಮಾಡಬೇಕಾಗಿದೆ. ತುಂಬ ರಸಗೊಬ್ಬರಗಳನ್ನು ಬಳಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ರಸಗೊಬ್ಬರಗಳನ್ನು ಬಳಸಲೇಬೇಡ್ರಿ ಅಂತೇಳಿ ಹೇಳ್ತಾ ಇಲ್ಲ, ಬಹಳ ಸಮತೋಲಿತವಾಗಿ ರಸಗೊಬ್ಬರ ಶಿಫಾರಸ್ಸಿಗೆ ಅನುಗುಣವಾಗಿ ಸ್ವಲ್ಪ ರಸಗೊಬ್ಬರಗಳನ್ನು ಬಳಸಬೇಕು. ಅದರಲ್ಲೂ ರಸಗೊಬ್ಬರಗಳನ್ನು ಬಳಸುವಾಗ ಯಾವುದನ್ನು ಬಳಸ್ತಾ ಇದ್ದೀವಿ, ಮತ್ತೆ ಯೂರಿಯಾ ಬಳಸ್ತಾ ಇದ್ದೇವೆ. ಏನು ಯೂರಿಯಾ? ಸಾರಜನಕ ಅಂದ್ರೆ ಏನು? ನಮ್ಮ ವೆಜಿಟೇಟಿವ್ ಗ್ರೋತ್ಗೆ ಅನುಕೂಲ ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅಷ್ಟೇ. ಅದು ಬರೀ ಅದೇ ಆಯ್ತು ಅಂತ ಹೇಳಿದ್ರೆ ಮಣ್ಣಿನ ಗುಣಧರ್ಮ ಎಷ್ಟು ಹಾಳಾಗ್ತಾ ಇದೆ, ಅಥವಾ ಒಂದು ಬೆಳೆ ಯಾವುದೇ ಒಂದು ರೋಗಕ್ಕೆ ತುತ್ತಾಗ್ತಾ ಇದೆ, ಕೀಟದ ಬಾಧೆಗೆ ತುತ್ತಾಗ್ತಿದೆ ಅಂದರೆ ಬೇರೆ ಬೇರೆ ಕಾರಣಗಳಲ್ಲಿ ಸಾರಜನಕ ಅಂಶ ಜಾಸ್ತಿ ಆಗಿರೋದು ಪ್ರಮುಖ ಕಾರಣ. ಯಾವಾಗ ಸಾರಜನಕ ಅಂಶ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ, ಆಫ್ಕೋರ್ಸ್ ಅದು ಮತ್ತೆ ಬಹಳ ವೈಜ್ಞಾನಿಕವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಬೇರಿನ ಮೇಲ್ಭಾಗದಲ್ಲಾಗಲಿ ಸೂಕ್ಷ್ಮವಾಗಿ ಅದನ್ನು ಅವಲೋಕನ ಮಾಡಿ ನೋಡಿದ್ರೆ ಅದ್ರ ಮೇಲ್ಗಡೆ ಒಂದು ಕ್ಯೂಟಿಕಲ್ ಅಂತೇಳಿ ಲೇಯರ್ ಇರ್ತದೆ. ಆ ಕ್ಯೂಟಿಕಲ್ ಲೇಯರ್ ನೀವು ಸಾರಜನಕ ಅಂಶವನ್ನು ಜಾಸ್ತಿ ಮಾಡಿದಷ್ಟು ತೆಳುವಾಗ್ತಾ ಬರುತ್ತೆ. ಯಾವಾಗ ಆ ಲೇಯರ್ ತೆಳುವಾಗುತ್ತೆ ಬೇರೆ ಪೆಥೋಜನ್ ಎಂಟ್ರಿ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ರೆ ಬೇರೆ ಏನು ಈ ರೋಗಾಣುಗಳು ಎಲ್ಲ ಬರ್ತವೆ ಅದು ಸಸ್ಯದ ಭಾಗದಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಹಂಗಾಗಿ ಸಾರಜನಕದ ಅಂಶವನ್ನು ಕಡಿಮೆ ಮಾಡಬೇಕು. ಈಗ ಸಾಕಷ್ಟು ಭಾಗಗಳಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬ ರೈತರಿಗೂ ನಾವು ಮಣ್ಣು ಪರೀಕ್ಷೆಯ ಕಾರ್ಡ್ಗಳನ್ನು ತಲುಪಿಸೋ ಪ್ರಯತ್ನವಂತೂ ಮಾಡಿದ್ದೇವೆ. ಮಣ್ಣು ಪರೀಕ್ಷೆಯನ್ನು ಏನು ನಾವು ಮಾಡಿಕೊಟ್ಟಿದ್ದೀವಿ ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ನಮ್ಮ ರೈತರು ಇನ್ನೂ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಬೆಳೆ ಬದಲಾವಣೆ ಬಗ್ಗೆ ಒಂದಿಷ್ಟು ಯೋಚನೆಯನ್ನು ಮಾಡಬೇಕು. ಸಾಕಷ್ಟು ಬೆಳೆಗಳನ್ನು ಬೆಳೆಯೋದ್ರ ಬಗ್ಗೆ ಅಂದರೆ ಅಂತರ ಬೆಳೆಯಾಗಿ, ಮಿಕ್ಸ್ಡ್ ಕ್ರಾಪ್ ಆಗಿ, ಈ ಥರದ ಇಂಟರ್ ಕ್ರಾಪ್ ಆಗಿ, ಈ ಥರದ ಬೆಳೆಗಳನ್ನು ಬೆಳೆಯೋದ್ರಿಂದ ಸುತ್ತ ಬಲೆ ಬೆಳೆಗಳನ್ನು ಬೆಳೀತಾ ಇದ್ವಿ ಅದನ್ನು ಪದ್ಧತಿಯನ್ನು ಅನುಸರಿಸಬೇಕು. ಈ ನಿಟ್ಟಿನೊಳಗೆ ನಾವು ನಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೇಕು, ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬರಬೇಕು, ಇದನ್ನೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಮತ್ತು ಇದರ ಮುಖಾಂತರ ರೈತರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಎಲ್ಲ ರೈತರಲ್ಲೂ ಮತ್ತು ನಾಗರಿಕರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಸರ್, ಒಂದು ಬಹಳ ಪ್ರಮುಖವಾದದ ಅಂಶವನ್ನೇ ನಾವು ಬಿಟ್ಟು ಚರ್ಚೆ ಮಾಡುವಂಥದ್ದನ್ನು. ಇವತ್ತು ಸಮಸ್ಯೆ, ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಎಲ್ಲದಕ್ಕಿಂತನೂ ಬೆಲೆಯ ಸಮಸ್ಯೆ ಅನ್ನುವಂಥದ್ದು ನಮ್ಮ ರೈತರನ್ನ ಕಾಡ್ತಾ ಇರೋವಂಥದ್ದು. ಇಲ್ಲಿ ನಾನು ಗಮನಿಸಿರೋ ಹಾಗೆ ಎರಡು ವರ್ಗಗಳನ್ನು ನೋಡ್ಕೊಳ್ಳೋಣ. ಒಂದು 10% ರೈತರನ್ನ ಮತ್ತು 90% ರೈತರನ್ನ ನೋಡಿದಾಗ 90% ರೈತರು ಸಮರ್ಪಕವಾದ ಬೆಲೆ ಸಿಗಲಿಲ್ಲ ಅಂತ ಹೇಳಿ ದೂರುವಂತವ್ರನ್ನ ನಾವು ನೋಡ್ತೇವೆ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥವ್ರು ನೋಡ್ತೇವೆ. ಇನ್ನು 10% ಏನು ಹೇಳಿದ್ನ, ನಾನು ಎಷ್ಟು ಬೇಕೋ ಅಷ್ಟನ್ನೇ ಬೆಳಿತೀನಿ, ನಾನೇ ಮಾರ್ಕೆಟಿಂಗ್ ಮಾಡ್ಕೊಳ್ತೀನಿ ಅನ್ನೋ ಅಂತ ರೈತರು ಕೂಡ ಇದ್ದಾರೆ. ಮಾರುಕಟ್ಟೆ ಬೆಲೆ ಏನಿದೆಯೋ ಅದಕ್ಕಿಂತಲೂ ಕೂಡ ಹೆಚ್ಚು ಪಡೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ರೈತರು ನಾವು ಹೇಗೆ ಆಲೋಚನೆ ಮಾಡಬೇಕು? ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯದೇ ಉದಾಹರಣೆಗೆ ಇಟ್ಕೊಂಡು ಹೇಳ್ಬಿಡ್ತೀನಿ, 5.39 lakh ರೈತರಿದ್ದಾರೆ, 5,39,000 ಜನ ರೈತರಿದ್ದಾರೆ, 4,96,000 ಜನ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. 92% ರೈತರು ಸಣ್ಣ ರೈತರೇ ಇರೋದು ನಮ್ಮ ಜಿಲ್ಲೆನಲ್ಲಿ. ಇದೇ ಅನುಪಾತದಲ್ಲಿ ಇಡೀ ರಾಜ್ಯದಲ್ಲಿ ಇದ್ದಾರೆ, ಮೇ ಬಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಇವರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರಿಗಾಗುವಂತ ಬೆಳೆಯನ್ನ ಮೇ ಬಿ ಸಣ್ಣ ಹಿಡುವಳಿದಾರರಾಗಿರೋದ್ರಿಂದ ಬೆಳ್ಕೊಂಡಿರ್ತಾರೆ, ತಕ್ಷಣ ಮಾರಾಟ ಮಾಡಬೇಕು, ಹಂಗಾಗಿ ನಮಗೆ ಆ ಹೊತ್ತಿನಲ್ಲಿ ಬೆಲೆ ಸಿಗೋದಿಲ್ಲ ಅಂತಕ್ಕಂಥದ್ದು ಎಲ್ಲ ರೈತರ ಒಂದು ದೂರು. ಈ ಹಿನ್ನೆಲೆಯೊಳಗೆ ಒಂದು FPO ಕಾನ್ಸೆಪ್ಟ್ ಏನು ತಂದ್ವಿ ನಾವು, ರೈತ ಉತ್ಪಾದಕ ಸಂಸ್ಥೆಗಳನ್ನು ತಂದಿರೋವಂಥ ಉದ್ದೇಶ ಏನು ಅಂತೇಳಿ ಹೇಳಿದರೆ, ಅಲ್ಲಿ ಇವರ ಬೆಳೆದಂಥ ಬೆಳೆಗಳು ಶೇಖರಣೆ ಆಗಬೇಕು, ಆ ಮುಖಾಂತರ ಈ FPOಗಳ ಮುಖಾಂತರನೇ ಇವರು ಯಾರಿಗೆ ಗ್ರಾಹಕರಿಗೆ ಬೇಕು ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಇವರ ಬ್ರ್ಯಾಂಡಿಂಗ್ ಮುಖಾಂತರ ನಾವು ಅದನ್ನು ಗ್ರಾಹಕರಿಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. ಅಂತ ಯಾವುದೇ ಒಂದು ಉತ್ಪನ್ನ ಆಗಲಿ, ರಾಗಿ ಮಾರಾಟ ಮಾಡೋದಕ್ಕೂ ಥ್ರೂ ಬ್ರ್ಯಾಂಡಿಂಗ್ ಮಾರಾಟ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತೆ. ಹಂಗಾಗಿ ಇದನ್ನ ಬ್ರ್ಯಾಂಡಿಂಗ್ ಮುಖಾಂತರ ಮಾಡಿ ಬ್ರ್ಯಾಂಡಿಂಗ್ ಮಾಡಿದಾಗ ವಿಶ್ವಾಸಾರ್ಹತೆ ಹೆಚ್ಚು, ಎಷ್ಟು ನಿಗದಿ ಮಾಡಿರ್ತಾರೋ ಅಷ್ಟು ದುಡ್ಡು ರೆಡಿ ಇರ್ತಾರೆ. ನೀವು ಸುಮ್ಮನೆ ಶೋರೂಮಿಗೆ ಹೋದ್ರು ಇಲ್ಲೊಂದು ನಿಗದಿ ಬೆಲೆ ಇರುತ್ತೆ, ಅಲ್ಲಿ ನೀವು ಕೇಳಿದ್ದೆ ಬೆಲೆ ಹಂಗಂತ ಆಗುವಂತ ಚಾನ್ಸಸ್ ಇರುತ್ತೆ. ಈ ನಿಟ್ಟಿನೊಳಗೆ FPO ಕಾನ್ಸೆಪ್ಟ್ ಏನು ಸರ್ಕಾರದಿಂದ ಬಂದಿದೆ, ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಇಬ್ರು ಸೇರಿ ಈ ಯೋಜನೆಯನ್ನು ತಂದಿದ್ದಾರೆ, ಬಹಳ ಒಳ್ಳೆಯ ಯೋಚನೆ ಇದು. ಹಿಂಗಾಗಿ ಇನ್ನೊಂದು, ಸಂಸ್ಕರಣಾ ಉತ್ಪನ್ನಗಳನ್ನ ಹೆಚ್ಚು ಮಾರಾಟ ಮಾಡ್ರಿ ಅಂತೇಳಿ ಈಗಾಗಲೇ ನಾವು ರೈತರಿಗೆ ಜಸ್ಟ್ ನೀವು ಗ್ರೇಡಿಂಗ್ ಅಂಡ್ ಲೇಬಲಿಂಗ್ ಮಾಡಿದ್ರೆ ಒಂದು ದೊಡ್ಡ ಮಟ್ಟದ ಸಂಸ್ಕರಣೆ ಆದಂಗೆ. ಈ ನಿಟ್ಟಿನೊಳಗೆ ನಾವು ಈಗ PMFME ಅಂತೇಳಿ ಒಂದು ಏನು ಯೋಜನೆ ಇದೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತೇಳಿ, ಈ ಯೋಜನೆ ಮುಖಾಂತರ ನಾವು ರೈತರಿಗೆ ಸಂಸ್ಕರಣಾ ಘಟಕಗಳನ್ನೇ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸುಮಾರು ಘಟಕಗಳನ್ನು ನಾವು ಕೊಟ್ಟಿದ್ದೇವೆ ಈ ರೈತರಿಗೆ ಈಗಾಗಲೇ, ಸುಮಾರು 180-300 ರೈತರು ಈಗಾಗಲೇ ಸಂಸ್ಕರಣಾ ಘಟಕಗಳನ್ನು ತಗೊಂಡಿದ್ದಾರೆ. ಉದಾಹರಣೆಗೆ, ಯಾರೋ ಒಬ್ಬ ರೈತ ತೆಂಗಿನಕಾಯಿ ಬೆಳೀತಾನೆ ಅಂತಂದರೆ ಅದನ್ನು ಕೋಲ್ಡ್ ಪ್ರೆಸ್ ಆಯಿಲ್ ಮಾಡಿ ಅವನೊಂದು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಅದರಲ್ಲಿ ಬರತಕ್ಕಂಥ ಆದಾಯ ಹೆಚ್ಚು ಹೊರತು ನೇರವಾಗಿ ತೆಂಗಿನಕಾಯಿ ಮಾಡಿದ್ರೆ ಬರೋದಿಲ್ಲ. ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಸ್ವಲ್ಪ ಏನೋ ರೇಟ್ ಇರ್ಬೋದು ತೆಂಗಿನಕಾಯಿಗೆ, ಬಟ್ ಕಂಪೇರ್ ಟು ಅವರ್ ಆಯಿಲ್ ಅದು ಅಷ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ನಿಟ್ಟಿನೊಳಗೆ ಇದೊಂದು ಉದಾಹರಣೆಯನ್ನು ಕೊಟ್ಟೆ ನಾನಷ್ಟೇ. ಯಾವುದೇ ಉತ್ಪನ್ನ ಆಗಿರ್ಬೋದು, ಸಂಸ್ಕರಣೆ ಮಾಡಿದ ನಂತರ ಅದಕ್ಕೊಂದು ಲೇಬಲಿಂಗು ಬ್ರ್ಯಾಂಡಿಂಗ್ ಆಯಿತು ಅಂತೇಳಿ ಹೇಳಿದರೆ ಅದಕ್ಕೆ ಬರತಕ್ಕಂಥ ದರ ಬೇರೆನೆ. ಇದರ ಬಗ್ಗೆ ರೈತರಿಗೆ ನಾವು ಒಂದು ಅವೇರ್ನೆಸ್ಸನ್ನು ತರಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ರೈತರು ಕೂಡ ಇದಕ್ಕೆ ಹೆಚ್ಚು ಮುಂದೆ ಬರಬೇಕು, ತನ್ನ ಬೆಳೆದಂಥ ಉತ್ಪನ್ನಕ್ಕೆ ಹೆಚ್ಚಿನ ಒಂದು ಬೆಲೆ ಸಿಗಬೇಕು ಅಂತೇಳಿ ಹೇಳಿದರೆ ಆ ಉತ್ಪನ್ನವನ್ನು ಅವರು ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದನ್ನು ಮಾಡಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಸರ್ಕಾರವು ಕೂಡ ಮುಂದೆ ಬಂದಿದೆ. ಈಗ ಉದಾಹರಣೆಗೆ ಈಗ ರಾಗಿ MSPನಲ್ಲಿ ಖರೀದಿ ಮಾಡ್ತಾ ಇದ್ದೇವೆ, ಉತ್ತಮ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಎಷ್ಟಕ್ಕಾಗಿದೆ ಅಂತಂದರೆ 10,85,000 ಮೆಟ್ರಿಕ್ ಟನ್ನಷ್ಟು ಈಗಾಗಲೇ ನಮ್ಮಲ್ಲಿ ಕ್ವಿಂಟಾಲ್ನಷ್ಟು ನೋಂದಣಿ ಆಗಿದೆ ಈಗ ಆಲ್ರೆಡಿ. ಅಂದರೆ ಮುಂದೆ ಅಷ್ಟು ಜನ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಮೆಕ್ಕೆಜೋಳವನ್ನು ಸಹಿತ ಈಗ ಬೆಂಬಲ ಬೆಲೆ ಯೋಜನೆಯಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿದೆ. ಈ ನಿಟ್ಟಿನೊಳಗೆ ಸದ್ಯಕ್ಕೆ KMFನವರು ಸ್ಟಾರ್ಟ್ ಮಾಡಿದ್ದಾರೆ, ಮುಂದೆ ಹೆಚ್ಚಿನ ಮಟ್ಟದಲ್ಲೂ ಕೂಡ ಪ್ರಾರಂಭ ಮಾಡತಕ್ಕಂಥ ಅವಕಾಶಗಳಿದ್ದಾವೆ. ಈ ರೀತಿ ಸರ್ಕಾರವು ಕೂಡ ಮುಂದಾಗ್ತಾ ಇದೆ, ಜೊತೆಗೆ ರೈತರುಗಳು ಕೂಡ ಇದನ್ನ ಸಂಸ್ಕರಣೆ ಮುಖಾಂತರ, ಬ್ರ್ಯಾಂಡಿಂಗ್ ಮುಖಾಂತರ, ಲೇಬಲಿಂಗ್ ಮುಖಾಂತರ ಮಾರಾಟ ಮಾಡೋದಕ್ಕೆ ಮುಂದೆ ಬರಬೇಕು. FPOಗಳು ಇದಕ್ಕೆ ಸಹಕಾರಿಯಾಗಿದ್ದಾವೆ, ಸಾಕಷ್ಟು FPOಗಳು ಮುಂದೆ ಬಂದಿದ್ದಾವೆ, ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತೇಳಿ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅಂತಿಮವಾಗಿ ರಾಷ್ಟ್ರೀಯ ರೈತ ದಿವಸದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕೃಷಿ ಇಲಾಖೆಯ ಮುಖ್ಯಸ್ಥರಾಗಿ ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಋಣವನ್ನಂತೂ ನಾವು ತೀರಿಸಕ್ಕಾಗೋದಿಲ್ಲ, ರೈತರ ಋಣ ಏನಿದೆ ಅದು ತೀರಿಸಕ್ಕಾಗೋದಿಲ್ಲ. ಒಂದು ಧನ್ಯವಾದವನ್ನು ನಾವು December 23 ಹೇಳ್ತಾ ಇದ್ದೇವೆ ರಾಷ್ಟ್ರೀಯ ರೈತರ ದಿನಾಚರಣೆ ಮುಖಾಂತರ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬನ್ನಿ, ರೈತರು ಬರೋದ್ರ ಜೊತೆಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಬೇಕಾದಂಥ ಏನು ಕೃಷಿ ಒಂದು ಉತ್ತಮ ಮಟ್ಟಕ್ಕೆ ಹೋಗಬೇಕಾದ್ರೆ ಯಾವ ವಿಷಯಗಳ ಬಗ್ಗೆ ಒಂದಿಷ್ಟು ಚರ್ಚೆ ಆಗಬೇಕು ಅನ್ನೋದನ್ನು ಈಗಾಗಲೇ ನಾವು ಗುರುತು ಮಾಡಿ ಇಟ್ಕೊಂಡಿದ್ದೀವಿ. ಅಂಥ ವಿಷಯಗಳ ಬಗ್ಗೆನೇ ನಾವು ಕಾರ್ಯಾಗಾರವನ್ನು ಗೋಷ್ಠಿಗಳನ್ನು ಏರ್ಪಡಿಸಿರ್ತೀವಿ. ಆ ಗೋಷ್ಠಿಗಳಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳೇನಿದ್ದಾವೆ ಹೇಳ್ಕೊಳ್ರಿ, ನಾವು ನಮ್ಮ ಮಟ್ಟದಲ್ಲಿ ಎಷ್ಟು ಪರಿಹರಿಸೋದಕ್ಕೆ ಸಾಧ್ಯ ಮಾಡೋಣ, ನಮ್ಮನ್ನು ಮೀರಿದಂಥದ್ದನ್ನು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಇಲ್ಲಿಯ ರೈತರ ಸಮಸ್ಯೆಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಜೊತೆಗೆ ಕೆಲವರು ಮಾದರಿ ರೈತರಾಗಂತೂ ಇದ್ದಾರೆ, ಅವರ ಪದ್ಧತಿಯನ್ನು ನಾವೇ ಅಳವಡಿಸ್ಕೋಬಾರ್ದು. ಅಂಥ ಮಾದರಿ ರೈತರು ಒಂದಿಷ್ಟು ಜನ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು December 23 ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರಿ, ಬರೀ ರೈತರಷ್ಟೇ ಅಲ್ಲ ನಮ್ಮ ಹಾಸನದ ಎಲ್ಲ ನಾಗರಿಕರು ಕೂಡ ಭಾಗವಹಿಸಿ ರೈತರಿಗೆ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಸದಾವಕಾಶ. ಎಲ್ಲರೂ ಬನ್ನಿ, ನಮಸ್ಕಾರ. ಒಳ್ಳೆಯದು ಸರ್, ಈ ಒಂದು ರಾಷ್ಟ್ರೀಯ ರೈತ ದಿವಸದ ಸಂದರ್ಭದಲ್ಲಿ ದಿನಾಚರಣೆಯನ್ನು ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ, ರೈತರ ಮಹತ್ವ ಏನು, ರೈತರ ಸಮಸ್ಯೆಗಳೇನು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೆ ರಾಷ್ಟ್ರೀಯ ರೈತ ದಿವಸದ ಸಂದರ್ಭದಲ್ಲಿ ರೈತರ ಮಹತ್ವ ಈ ಕುರಿತಂತೆ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಬಿತ್ತರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರೀತು, ನೀನ್ ಹಾಕೊಂಡಿರೋ ಜುವೆಲ್ ತುಂಬಾ ಅಂದವಾಗಿದೆ. ನಿನ್ ಒಡವೆ ಎಲ್ ತಗೋತಿಯಾ? ನಾನು ಸಂಕ್ರಾಂತಿಗೆ ಒಡವೆ ತಗೋಬೇಕಮ್ಮ. ಆಂಟಿ, ಹಾಗಾದ್ರೆ ನೀವು ನಂತರನೇ GRTಯ ಸ್ವರ್ಣ ಸಂಕ್ರಾಂತಿಯಲ್ಲಿ ಆಭರಣಗಳನ್ನ ತಗೊಳ್ಳಿ. ಅರ್ಪಿಸುತ್ತಿದ್ದೇವೆ GRT ಜುವೆಲ್ಸ್ ನ ಸ್ವರ್ಣ ಸಂಕ್ರಾಂತಿ. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ನ ಸೊಗಸಾದ ಶ್ರೇಣಿ, ಚಿನ್ನದ ಆಭರಣಗಳ ವೇಸ್ಟೇಜ್ ಮೇಲೆ 20% ವರೆಗೆ ರಿಯಾಯಿತಿ, ಡೈಮಂಡ್ಗಳು ಮತ್ತು ಅನ್ಕಟ್ ಡೈಮಂಡ್ಗಳ ಮೌಲ್ಯದ ಮೇಲೆ 25% ವರೆಗೆ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಬಿತ್ತರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರೀತು, ನೀನ್ ಹಾಕೊಂಡಿರೋ ಜುವೆಲ್ ತುಂಬಾ ಅಂದವಾಗಿದೆ. ನಿನ್ ಒಡವೆ ಎಲ್ ತಗೋತಿಯಾ? ನಾನು ಸಂಕ್ರಾಂತಿಗೆ ಒಡವೆ ತಗೋಬೇಕಮ್ಮ. ಆಂಟಿ, ಹಾಗಾದ್ರೆ ನೀವು ನಂತರನೇ GRTಯ ಸ್ವರ್ಣ ಸಂಕ್ರಾಂತಿಯಲ್ಲಿ ಆಭರಣಗಳನ್ನ ತಗೊಳ್ಳಿ. ಅರ್ಪಿಸುತ್ತಿದ್ದೇವೆ GRT ಜುವೆಲ್ಸ್ ನ ಸ್ವರ್ಣ ಸಂಕ್ರಾಂತಿ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಬಿತ್ತರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರೀತು, ನೀನ್ ಹಾಕೊಂಡಿರೋ ಜುವೆಲ್ ತುಂಬಾ ಅಂದವಾಗಿದೆ. ನಿನ್ ಒಡವೆ ಎಲ್ ತಗೋತಿಯಾ? ನಾನು ಸಂಕ್ರಾಂತಿಗೆ ಒಡವೆ ತಗೋಬೇಕಮ್ಮ. ಆಂಟಿ, ಹಾಗಾದ್ರೆ ನೀವು ನಂತರನೇ GRTಯ ಸ್ವರ್ಣ ಸಂಕ್ರಾಂತಿಯಲ್ಲಿ ಆಭರಣಗಳನ್ನ ತಗೊಳ್ಳಿ. ಅರ್ಪಿಸುತ್ತಿದ್ದೇವೆ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಬಿತ್ತರವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರೀತು, ನೀನ್ ಹಾಕೊಂಡಿರೋ ಜುವೆಲ್ ತುಂಬಾ ಅಂದವಾಗಿದೆ. ನಿನ್ ಒಡವೆ ಎಲ್ ತಗೋತಿಯಾ? ನಾನು ಸಂಕ್ರಾಂತಿಗೆ ಒಡವೆ ತಗೋಬೇಕಮ್ಮ. ಆಂಟಿ, ಹಾಗಾದ್ರೆ ನೀವು ನಂತರನೇ GRTಯ ಸ್ವಾಗಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.